ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0233221601 ಆರ್ ಲಾಗ್ ಆನ್ ಟು www.cancermiraj.com. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಅಂಗಾಂಗ ದಾನದ ಮಹತ್ವ. ಭಾಗವಹಿಸುವ ತಜ್ಞರು ಡಾಕ್ಟರ್ ಮಹೇಶ್ ಬೆಣಕಲ್, ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದ 851ನೇ ಎಪಿಸೋಡ್ಗೆ. ಕೇಳುಗರೆ, ಇವತ್ತಿನ ವಿಷಯ ತಮಗೆ ಗೊತ್ತಿರಬೇಕು. ಅಂಗಾಂಗ ದಾನದ ಮಹತ್ವ ಕುರಿತಂತೆ ಮಹೇಶ್ ಬೆಣ್ಣಿಕಾಳ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಕಷ್ಟು ಮಾಹಿತಿ ನೀಡ್ತಾರೆ. ಇವತ್ತು ದಾನದೊಳಗೆ ಶ್ರೇಷ್ಠ ದಾನ ಅಂದರೆ ಅಂಗಾಂಗ ದಾನ. ವಿಶೇಷವಾಗಿ ಇವತ್ತು ಸಾಕಷ್ಟು ಆಕ್ಸಿಡೆಂಟ್ಗಳು ಭಾಳ, ಆದರೆ ಮರಣ ಸಂಭವಿಸಿದ ಭಾಳ ಬೇಗ ಸಮಯದೊಳಗೆ ನಾವು ಅಂಗಾಂಗ ದಾನ ಮಾಡಲಿಕ್ಕೆ ಸಾಧ್ಯ ಆದರೆ ಸುಮಾರು ಜನಕ್ಕೆ ಸಹಾಯ ಮಾಡ್ದಂಗಾಗುತ್ತೆ. ಕಣ್ಣಿನ ದಾನದ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇದೆ. ಕಣ್ಣಿನ ದಾನದ ಮಹತ್ವ ಹೇಗಿದೆ, ಕಣ್ಣಿನ ಒಂದು ರೆಟಿನಾ ಯಾರಿಗೆ ಸರಿ ಇರುವುದಲ್ಲ ಅವರಿಗೆ ಕಣ್ಣು ದಾನ ಮಾಡೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ, ಒಬ್ಬರು ಎರಡು ಕಣ್ಣುಗಳಿಂದ ಸುಮಾರು ಜನಕ್ಕೆ ಒಂದು ದಾನದ ಅಂಶವನ್ನು ನೀಡ್ಬೋದು, ಇದು ನಮ್ಗೆ ಸಾಕಷ್ಟು ಗೊತ್ತಿದೆ. ಇವತ್ತು ನಮಗೆ ಕಿಡ್ನಿ ಆಗಲಿ, ಹಾರ್ಟ್ ಆಗಲಿ, ಆಮೇಲೆ ಬ್ರೈನ್ ಆಗಲಿ, ಆಮೇಲೆ ವಿಶೇಷವಾಗಿ ಇವತ್ತು ಲಿವರ್, ನಮ್ಮ ದೇಹದೊಳಗಿರೋ ಒಂದೋ ಎರಡು ಅವು ಸರಿಯಾಗಿ ಕಾರ್ಯನಿರ್ವಹಿಸ್ತಿದ್ರೆ ಮಾತ್ರ ನಮ್ಮ ಕೆಲಸ ಸುಗಮವಾಗ್ತದೆ. ಇವತ್ತು ಎಷ್ಟೋ ಜನ ಕಿಡ್ನಿ ರೋಗಿಗಳನ್ನು ನೋಡ್ತೀವಿ ನಾವು, ಕಿಡ್ನಿ ಒಂದು ತೊಂದರೆ ಆಗಿ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ಜೀವನ ಮರಣದ ಹೋರಾಟದಲ್ಲಿದ್ದಾರೆ. ಅಂಥವರಿಗೆ ಕಿಡ್ನಿಯನ್ನು ಒಂದು ದಾನ ಮಾಡುವಂಥ ಸೌಭಾಗ್ಯ ಸಿಗುವಂಥ ಅವಕಾಶ ಸಿಕ್ಕರೆ ಯಾರಿಗೆ ಬೇಡ. ಹಾಗೆಯೇ ಈ ಲಿವರ್ ಹಾಳಾಗೋದು ಬಹಳ ಅಪರೂಪ, ಆದರೆ ಲಿವರ್ ಹಾಳಾದರೆ ಬದುಕು ದುರ್ಭರ. ಹೀಗಾಗಿ ಲಿವರ್ ಇಲ್ಲದೇ ಸಾಕಷ್ಟು ಜನಕ್ಕೆ ಎಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ನಾವೇನೂ ಆಗೋದು ಬೇಡ, ದೇವ್ರ ದಯದಿಂದ ನಾವು ಚೆನ್ನಾಗಿರೋಣ. ಆದರೆ ಇವತ್ತಿನ ಆಗೋ ಆಕ್ಸಿಡೆಂಟ್ ಆಗಲಿ, ಬೇರೆ ಯಾವುದೋ ಒಂದು ಕಾರಣದಿಂದ ಮರಣ ಸಂಭವಿಸಿದರೆ, ನಮ್ಮ ಅಂಗಾಂಗಗಳನ್ನು ದಾನ ಮಾಡ್ತೀವಿ ಅಂತ ಬರೆದುಕೊಳ್ಳಿಕ್ಕೆ ಸಾಧ್ಯ ಆದರೆ ಸಾವಿರಾರು ಜನ, ಲಕ್ಷಾಂತರ ಜನ ಆ ದಾನವನ್ನು ತೆಗೆದುಕೊಳ್ಳೋಕ್ಕೆ ತಯಾರಾಗಿದ್ದಾರೆ. ಆ ನಿಟ್ಟಿನೊಳಗೆ ಇವತ್ತು ತುಂಬ ಒಂದು ಮಾನವೀಯವಾದ ಕಾರ್ಯವನ್ನು ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದಲ್ಲಿ ಮಾಹಿತಿ ಕೊಡೋ ನಿಟ್ಟಿನೊಳಗೆ ಡಾಕ್ಟರ್ ಮಹೇಶ್ ಬೆಣ್ಣಿಕಲ್ ಅವರು ಮಾಡ್ತಾಯಿದ್ದಾರೆ. ಎಸ್ಡಿಎಂ ಆಸ್ಪತ್ರೆಯ ತಜ್ಞ ವೈದ್ಯರಾಗಿರುವಂಥ ಜನಪ್ರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಮಹೇಶ್ ಬೆಣ್ಣಿಕಲ್ ಅವರನ್ನು ನಿಮ್ಮೆಲ್ಲರ ಪರ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಮಹೇಶ್ ಬೆಣ್ಣಿಕಲ್ ಅವರೇ, ತಮಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಶ್ರೀನಿವಾಸ್ ಅವರೇ, ತುಂಬ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಮಹೇಶ್ ಬೆಣ್ಣಿಕಲ್ ಅವರು ನೆಫ್ರಾಲಜಿ ವಿಭಾಗದೊಳಗೆ ಪ್ರಾಧ್ಯಾಪಕರಿದ್ದಾರೆ, ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯೊಳಗೆ. ಇವತ್ತಿನ ವಿಷಯದ ನಿಮ್ಗೆ ಗೊತ್ತಿರುವ ಹಾಗೆ ಅಂಗಾಂಗದಾನದ ಮಹತ್ವ ಕುರಿತಂತೆ ಅವರು ಮಾಹಿತಿ ನೀಡ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಮಹೇಶ್ ಬೆಣ್ಣಿಕಲ್ ಅವರು ಮೂಲತಃ ಬಳ್ಳಾರಿಯವರು. ತಮ್ಮ ಎಂ ಬಿ ಬಿ ಎಸ್ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ 2004 ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಅಂದರೆ ಕಿಮ್ಸ್ ಹುಬ್ಬಳ್ಳಿ ಅಲ್ಲಿ, ಮತ್ತು ಎಮ್ ಡಿ ಸ್ನಾತಕೋತ್ತರ ಪದವಿಯನ್ನು 2008 ಬೆಂಗಳೂರು ವೈದ್ಯಕೀಯ ಮೆಡಿಕಲ್ ಕಾಲೇಜು ಅಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆಯೇ ಡಿ ಎಮ್ ಪಿ ಎಚ್ ಡಿ ಕೂಡ ಅನ್ಬೋದು ನೆಫ್ರಾಲಜಿ, ಅದರೊಳಗೆ ಕೋಲ್ಕತ್ತಾದಲ್ಲಿ ಮಾಡಿದ್ದಾರೆ. ಫೆಲೋಶಿಪ್ ಒಟಾವಾ ಯೂನಿವರ್ಸಿಟಿ ಕೆನಡಾ, ಅಂದರೆ ಫಾರಿನ್ ರಿಟರ್ನ್ ಕೂಡ ಇದ್ದಾರೆ ಅವರು. ಅಂದರೆ ತುಂಬ ತಜ್ಞ ವೈದ್ಯರಾಗಿ ತಮ್ಮ ಶಿಕ್ಷಣವನ್ನು ಪೂರೈಸಿದ್ದಾರೆ. 2014 ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೆಫ್ರಾಲಜಿ ವಿಭಾಗಕ್ಕೆ ಸೇರಿಕೊಂಡಂಥ ಇವರು 9 ಒಂದು ಅನುಪಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಇವತ್ತು ನಿಮಗೆ ಮಾಹಿತಿ ಮತ್ತು ಕರೆ ತೆಗೆದುಕೊಳ್ಳೋಕ್ಕಂತ ಮೊದಲು ಒಂದಿಷ್ಟು ಏನು ಮಾಹಿತಿ ಅಂದರೆ, ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ ನಿಮ್ಗೆ ಗೊತ್ತಿದೆ, ಆದರೂ ಕೂಡ ಒಂದು ಸಾರಿ, ಧಾರವಾಡದ ಎಸ್ ಟಿಡ್ ಕೋಡ್ ಸಂಖ್ಯೆ 0836 ಫೋನ್ ಮಾಡಲಿಕ್ಕೆ ದೂರವಾಣಿ ಕರೆಗಳು 244-3414 ಅಥವಾ 244-3416. ಆತ್ಮೀಯ ಕೇಳುಗರೆ, ನಿಮ್ಮ ಕರೆ ತೆಗೆದುಕೊಳ್ಳೋಕ್ಕಿಂತ ಮೊದಲು ಡಾಕ್ಟರ್ ಮಹೇಶ್ ಬೆಣ್ಣಿಕಲ್ ಅವರಿಂದ ಅಂಗಾಂಗ ದಾನದ ಮಹತ್ವ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಮಹೇಶ್ ಬೆಣ್ಣಿಕಲ್ ಅವರೇ, ನಮ್ಮ ಆತ್ಮೀಯ ಕೇಳುಗರು ತಮ್ಮ ಒಂದು ಮಾಹಿತಿಗೆ ಕಾಯ್ತಾ ಇದ್ದಾರೆ, ಮುಂದುವರಿಸಿ. ಎಲ್ಲ ಶ್ರೋತೃಗಳಿಗೆ ನನ್ನ ಧನ್ಯವಾದಗಳು ಮತ್ತು ವಂದನೆಗಳು. ಸೊ ನಿಮಗೆಲ್ಲ ತಿಳಿದಿರುವ ಹಾಗೆ ಆಧುನಿಕ ವೈದ್ಯಕೀಯ ವಿಜ್ಞಾನದ ಒಂದು ಬಹುದೊಡ್ಡ ಕೊಡುಗೆ ನಮ್ಮ ಮನುಕುಲಕ್ಕೆ ಅಂದರೆ ಅಂಗಾಂಗ ಕಸಿ, ಅಂದರೆ ನಾವು ಇಂಗ್ಲೀಷ್ನಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ತಿಳಿದಿರೋವರೆಗೆ ಪ್ರಪಂಚದಾದ್ಯಂತ ಬೇಕಾದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಉದಾಹರಣೆಗೆ ಈ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಹೇಳ್ತೀವಿ, ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಈ ಡಯಾಬಿಟಿಸು, ಹೈಪರ್ ಟೆನ್ಷನ್ ಮತ್ತು ಅತಿಯಾದ ಒತ್ತಡ ಮತ್ತು ಸ್ಪರ್ಧಾತ್ಮಕ ಜೀವನ ಇರೋದರಿಂದ ಕೆಲವೊಬ್ಬರು ಕೆಲವೊಂದು ದುಶ್ಚಟಗಳು ಒಳಗಾಗ್ತಾರೆ. ಈ ಆಲ್ಕೋಹಾಲ್ ತೊಗೊಳೋದ್ರಿಂದ ಮತ್ತು ಈ ಧೂಮಪಾನ ಮಾಡೋದ್ರಿಂದ ಅವರೆಷ್ಟೊಂದು ಅಂಗಾಂಗಗಳು ವೈಫಲ್ಯಕ್ಕೆ ಒಳಗಾಗ್ತಾರೆ. ಸೊ ಇದರಿಂದ ಈ ಅಂಗಾಂಗ ವೈಫಲ್ಯಗಳು ಎಂಬ ಕಾಯಿಲೆಗಳು ಭಾಳ ಅತಿ ವೇಗವಾಗಿ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಕಿಡ್ನಿ ಫೇಲ್ಯೂರ್, ಹೃದಯದ ಫೇಲ್ಯೂರ್, ಯಕೃತ್ ಅಂದರೆ ಲಿವರ್ ಫೇಲ್ಯೂರ್, ಶ್ವಾಸಕೋಶಗಳ ಫೇಲ್ಯೂರ್. ಸೊ ಇವೆಲ್ಲ ವೈಫಲ್ಯಗಳು ಭಾಳ ಕಾಮನ್ನಾಗಿ ನಾವು ನಮ್ಮ ಆಸ್ಪತ್ರೆಗಳಲ್ಲಿ ನೋಡ್ತಾ ಇದ್ದೀವಿ. ಇದೊಂದು ದುರದೃಷ್ಟಕರ ಅಂತ ಹೇಳ್ಬೋದು. ಇದಕ್ಕೆ ಬೇಕಾದಷ್ಟು 100 ಕಾರಣಗಳಿದ್ದಾವೆ. ಇವತ್ತು ಆ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛಿಸಿಲ್ಲ. ಅಂದರೂ ಕೂಡ ಅದಕ್ಕೆ ಮುಖ್ಯ ಕಾರಣಗಳಂದರೆ ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತು ದುಶ್ಚಟಗಳು ಜಾಸ್ತಿ ಆಗೋದ್ರಿಂದ ಈ ಕಾಯಿಲೆಗಳು ಭಾಳ ಜಾಸ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ಈ ಥರ ಅಂಗಾಂಗ ವೈಫಲ್ಯ ಆದಾಗ ಅವ್ರಿಗೆ ಇರೋ ಚಿಕಿತ್ಸೆ ಒಂದೇ. ಒಂದು ಕಿಡ್ನಿ ಫೇಲ್ಯೂರ್ ಆದರೆ ನಾವು ಡಯಾಲಿಸಿಸ್ ಮಾಡ್ಬೋದು, ಅದು ಟೆಂಪ್ರರಿಯಾಗಿ ಲೈಕ್ ಅವ್ರಿಗೆ ಒಂದು ನಾವು ಸೊಲ್ಯೂಷನ್ ಕೊಡ್ತೀವಿ. ಬಟ್ ಈ ಹೃದಯ ಫೇಲ್ಯೂರ್ ಆದ ವೈಫಲ್ಯ ಆದವ್ರಿಗೆ, ಈ ಲಿವರ್ ಫೇಲ್ಯೂರ್ ಆದವ್ರಿಗೆ, ಅವ್ರಿಗೆಲ್ಲ ಅಂತ ಏನು ಒಂದು ಚಿಕಿತ್ಸೆ ಒಳ್ಳೆ ಭಾಳ ಅತಿ ಒಳ್ಳೆ ಚಿಕಿತ್ಸೆ ಅಂದರೆ ಅಂಗಾಂಗ ಕಸಿ ಮಾಡೋದು. ಸೊ ಅಂಗಾಂಗ ಕಸಿ ಮಾಡೋದ್ರಿಂದ ಮತ್ತೆ ಅವ್ರಿಗೆ ಜೀವದಾನ ಕೊಟ್ಟಂಗೆ ಆಗ್ತದೆ, ಮತ್ತು ಅವರು ಮತ್ತೆ ಬದುಕುಳಿತಾರೆ, ಹೊಸ ಜೀವನ ನಡೆಸ್ತಾರೆ. ಸೊ ಇದು ಒಂದು ದೊಡ್ಡ ಮಾನವೀಯತೆಯಾದ ಒಂದು ಕೆಲಸ. ಸೊ ಈ ಅಂಗಾಂಗ ದಾನ ಮಾಡೋರಲ್ಲಿ 2 ಥರ ಇರ್ತಾರೆ. ಒಬ್ಬರು ಜೀವಂತವಿರೋ ವ್ಯಕ್ತಿ ದಾನ ಮಾಡ್ಬೋದು, ಇಲ್ಲಾಂದರೆ ಈ ಬ್ರೈನ್ ಡೆತ್ ಅಂದರೆ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ ದಾನ ಮಾಡ್ಬೋದು. ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಜಗತ್ತಿನಾದ್ಯಂತ 80 ಅಂದರೆ ಆಲ್ಮೋಸ್ಟು 80 ದಶಲಕ್ಷ ಅಂದರೆ 8 ಈ ರೋಗಿಗಳಿಗೆ ಅಂಗಾಂಗಗಳ ದಾನದ ಅವಶ್ಯಕತೆ ಇದೆ. ಆದರೆ ಅಷ್ಟೊಂದು ಅಂಗಾಂಗಗಳು ಯಾರು ಎಲ್ಲೂ ಸಿಗೋದಿಲ್ಲ ಅವ್ರಿಗೆ. ಎಷ್ಟೋ ರೋಗಿಗಳು ಈ ಅಂಗಾಂಗ ದಾನದ ಆಗದೆ ಸತ್ತೇ ಹೋಗ್ತಾರೆ. ಮತ್ತು ಭಾರತ ದೇಶಕ್ಕೆ ಬಂದರೆ ಭಾರತ ದೇಶ ಕೂಡ ಇವಾಗ ಪಾಶ್ಚಾತ್ಯ ದೇಶದ ಜೀವನ ಪದ್ಧತಿ ಅಳವಡಿಸ್ಕೊಂಡು ಇವಾಗ ಭಾರತ ದೇಶ ಅನ್ನೋದು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಬಿ ಪಿ ಜೆ ಅತಿ ಅಧಿಕ ರಕ್ತದೊತ್ತಡ ಭಾಳ ಜಾಸ್ತಿ ಆಗ್ತದೆ. ಮತ್ತು ನಾವು ಕೂಡ ಈ ಒತ್ತಡದ ಜೀವನ ಮತ್ತು ಸ್ಪರ್ಧಾತ್ಮಕ ಜೀವನದಿಂದ ಮಾನಸಿಕ ಕಳೆಗಳು ಜಾಸ್ತಿ ಆಗ್ತಿದ್ದಾವೆ, ದುಶ್ಚಟಗಳು ಜಾಸ್ತಿ ಆಗ್ತಿದ್ದಾವೆ. ಇದರಿಂದ ಅಂಗಾಂಗ ವೈಫಲ್ಯ ಕೂಡ ಭಾರತ ದೇಶದಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ನಾವು ಆ್ಯಸ್ ಎ ಕಿಡ್ನಿ ಸ್ಪೆಷಲಿಸ್ಟ್ ಆಗಿ ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 220,000 ಮಂದಿ ಕಿಡ್ನಿ ವೈಫಲ್ಯ, ಕಿಡ್ನಿ ಕಸಿಗೋಸ್ಕರ ಕಾಯ್ತಾ ಇದ್ದಾರೆ. ಪ್ರತಿ ದಿವಸ ಜಗತ್ತಿನಾದ್ಯಂತ 18 ಮಂದಿ ಕಿಡ್ನಿ ಕಸಿ ಅಥವಾ ಅಂಗಾಂಗ ಕಸಿ ಇಲ್ಲದೆ ಸಾಯ್ತಾ ಇದ್ದಾರೆ. ಸೊ ಇಂಥವ್ರಿಗೆಲ್ಲ ಒಂದೇ ಮಾರ್ಗ ಅಂದರೆ ಈ ಅಂಗಾಂಗ ದಾನ ಮಾಡೋದು. ಸೊ ಅಂಗಾಂಗ ದಾನ ಎರಡು ಥರ ಇರ್ತಾರೆ. ಒಂದು ಜೀವಂತ ಇರುವ ವ್ಯಕ್ತಿ ದಾನ ಮಾಡ್ಬೋದು, ಇಲ್ಲಾಂದರೆ ಮರಣ ಹೊಂದಿದ ವ್ಯಕ್ತಿ. ಸೊ ಜೀವಂತ ಇರೋ ವ್ಯಕ್ತಿ ಯಾವ ಅಂಗಾಂಗಗಳನ್ನು ಕೊಡ್ಬೋದು? ಸರ್ವಸಾಮಾನ್ಯ ನೋಡ್ತೇವೆ, ರಕ್ತ ಅಂತೂ ಎಲ್ಲ ದಾನ ಮಾಡ್ತಿರ್ತೀವಿ, ಎಲ್ಲರೂ ಮಾಡೇ ಇರ್ತೀರ. ಕಣ್ಣು, ಮೂಳೆ, ಕಿಡ್ನಿ, ಯಕೃತ್, ಶ್ವಾಸಕೋಶ, ಮೇಧೋಜ್ಜೀರಕ. ಸೊ ಇವೆಲ್ಲ ಅಂಗಗಳು ಜೀವಂತವಿರೋ ವ್ಯಕ್ತಿ ಕೊಡ್ಬೋದು. ಬಟ್ ಯಕೃತ್, ಶ್ವಾಸಕೋಶ, ಮೇಧೋಜ್ಜೀರಕ ಸ್ವಲ್ಪ ಭಾಗವನ್ನು ಅಷ್ಟೇ ಕೊಡ್ಬೋದು ಜೀವಂತವಿರೋ ವ್ಯಕ್ತಿ. ಎಲ್ಲ ಪೂರ್ತಿ ಭಾಗ ಕೊಟ್ಟರೆ ಆ ಮನುಷ್ಯ ಮತ್ತು ಜೀವನ. ಸೊ ಸ್ವಲ್ಪ ಭಾಗವನ್ನು ಅಷ್ಟೇ ಕೊಡ್ಬೋದು. ಬಟ್ ಕಿಡ್ನಿ 2 ಇರೋದ್ರಿಂದ ಒಂದು ಕಿಡ್ನಿ ಕೊಟ್ಟರೆ ಆ ವ್ಯಕ್ತಿ ಒಂದು ಕಿಡ್ನಿಯಿಂದ ನಾರ್ಮಲ್ ಜೀವನ ಮಾಡ್ಬೋದು, ಮೊದಲಿಂದನೇ ಇದು ಮಾಡ್ಬೋದು. ಬಟ್ ಜೀವಂತ ಇರೋ ವ್ಯಕ್ತಿ ಕೊಡಬೇಕಂದ್ರೆ ಒಂದು ಶಸ್ತ್ರಕ್ರಿಯೆಗೆ ಒಳಗಾಗಬೇಕಾಗ್ತದೆ. ಆ ಶಸ್ತ್ರಕ್ರಿಯೆ ಅದರದೇ ಆದ ಒಂದು ಅಪಾಯ ಇರ್ತದೆ, ಅದು ಅಷ್ಟೊಂದು ರಿಸ್ಕ್ ತೊಗೊಂಡು ಕೆಲವೊಂದು ಮಂದಿ ಮುಂದೆ ಬರೋದಿಲ್ಲ. ಮತ್ತು ನಮ್ಮ ಭಾರತ ದೇಶ ಏನಾಗ್ತದೆ, ಮಹಿಳೆಯರು ಭಾಳ ಮುಂದೆ ಬರ್ತಾರೆ ಇಂಥ ಒಂದು ಇದರಲ್ಲಿ. ಮಹಿಳೆಯರು ಭಾಳ ಇದು ಮುಂದೆ ಬಂದು ಈ ಥರ ಜೀವಂತವಾಗಿ ಅವರು ಅಂಗಾಂಗ ದಾನ ಮಾಡ್ತಾರೆ. ಬಟ್ ಯಾವಾಗಲೂ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಈ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ, ಮರಣ ಹೊಂದಿರೋ ವ್ಯಕ್ತಿ ಈ ಅಂಗಾಂಗ ದಾನ ಮಾಡಿದ್ರೆ ಈ ಜೀವಂತವಿರೋ ವ್ಯಕ್ತಿ ಕೂಡ ಅವಶ್ಯಕತೆಯೇ ಬರೋದಿಲ್ಲ. ಇವಾಗ ಉದಾಹರಣೆ ನಮ್ಮ ಶರಣ್ಬಸಪ್ಪ ಅವರು ಹೇಳಿದ್ರು ಯಾರಾದರೂ ರೋಡ್ ಟ್ರಾಫಿಕಲ್ಲಿ ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ ಅಂದರೆ ಆ ಸಮಯದಲ್ಲಿ ಏನಾಗ್ತದೆ, ಬ್ರೈನ್ಗೆ ಭಾಳ ಹೊಡೆತ ಬಿದ್ದಾಗ ಬ್ರೈನ್ ಅದು ಭಾಳ ಡ್ಯಾಮೇಜ್ ಆಗಿಬಿಡ್ತದೆ, ಇರಿವರ್ಸಿಬಲ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಮತ್ತೆ ಅದು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇರೋದಿಲ್ಲ. ಅಂಥ ಸಮಯದಲ್ಲಿ ಏನಾಗ್ತದೆ, ಅವರು ಹಾರ್ಟ್, ಹೃದಯ ಲೀವರ್, ಕಿಡ್ನಿ ಮತ್ತು ಈ ಶ್ವಾಸಗಳು ಇನ್ನೂ ಕೆಲಸ ಮಾಡ್ತಾ ಇರ್ತವೆ. ಆ ವ್ಯಕ್ತಿ ಸಂಬಂಧಿಕರು ಅದ ಮುಂದೆ ಬಂದು ಅಂಗಾಂಗ ದಾನ ಮಾಡಿದರೆ ಅವರು 8-10 ಮಂದಿಗೆ ಜೀವದಾನ ಮಾಡ್ಬೋದು. ಮತ್ತು ಈ ರೀತಿ ದಾನ ಮಾಡೋದ್ರಿಂದ ಎಷ್ಟೋ ಮಂದಿಗೆ ಜೀವ ಬರ್ತದೆ. ಸೊ ಅದೇ ರೀತಿಯಾಗಿ ಈ ಸಹಜ ಮರಣ, ಕೆಲವೊಂದು ಪ್ರಶ್ನೆ ಬರ್ತದೆ, ಸಹಜ ಮರಣ ಹೊಂದಿರೋರು ಏನೋ ಕೊಡ್ಬೋದಾ? ಇಲ್ಲ, ಸಹಜ ಮರಣ ಹೊಂದಿದವರು ಆ ಆರ್ಗನ್ ಡೊನೇಷನ್ ಮಾಡೋಕೆ ಬರೋದಿಲ್ಲ, ಅಂಗಾಂಗ ದಾನ ಮಾಡೋಕ್ಕೆ ಬರೋದಿಲ್ಲ. ಅವರು ಸಹಜ ಮರಣದ ಬೇರೆ ಕಣ್ಣುಗಳಷ್ಟೇ ಕೊಡ್ಬೋದು, ಕೆಲವೊಂದು ಟೈಮ್ ಚರ್ಮ ಮೂಳೆಗಳು ಕೊಡ್ಬೋದು. ಬಟ್ ಈ ಬ್ರೈನ್ ಡೆತ್ ಆದ ವ್ಯಕ್ತಿ 8-10 ಮಂದಿಗೆ ಜೀವದಾನ ಮಾಡಿ ಮತ್ತು ಅವರು ಜೀವನ ಬದಲಿಸ್ಬೋದು. ಇದೇ ರೀತಿಯಾಗಿ ಸೊ ಈಗ ಅಂಗಾಂಗ ಕಸಿ ಭಾರತದಲ್ಲಿ ಭಾಳ ವರ್ಷಗಳಿಂದ ಆಗ್ತಾಯಿದೆ. ಬಟ್ ಅದು ದುರದೃಷ್ಟಕರ ಅಂದರೆ ಜೀವಂತ ಇರೋ ವ್ಯಕ್ತಿಗಳೇ ಭಾರತ ದೇಶದಲ್ಲಿ ಭಾಳ ಮಂದಿ ಕೊಡ್ತಿದ್ದಾರೆ. ಸೊ ಈ ಮರಣ ಹೊಂದಿದ ವ್ಯಕ್ತಿಗಳು ಮುಂದೆ ಬಂದು ಅಂಗಾಂಗ ದಾನ ಮಾಡಿದರೆ ಎಷ್ಟೊಂದು ರೋಗಿಗಳಿಗೆ ನಾವು ಜೀವದಾನ ಮಾಡ್ಬೋದು. ಅದಕ್ಕೆ ನಾ ಇಲ್ಲಿ ಹೇಳೋ ಬಯಸೋ ಒಂದು ಏನು ಹೇಳ್ತೀನಿ ಅಂದರೆ, ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡು ತಮ್ಮ ಮರಣ ಹೊಂದಿದ ಮೇಲೆ ಹೆಂಗಿದ್ರು ದೇಹ ಮಣ್ಣಾಗ್ತದೆ, ಮಣ್ಣಾಗಿಬಿಡದೆ ತಮ್ಮ ಅಂಗಗಳು ದಾನ ಮಾಡಿ, ಅಥವಾ ದೇಹ ಸುಟ್ಟು ಬೂದಿ ಆಗ್ತದೆ ಹಂಗೆ ಮಾಡೋ ಬದಲು ಅಂಗಗಳು ದಾನ ಮಾಡಿ ಬೇರೆಯವರಿಗೆ ಒಂದು ಹೊಸ ಜೀವನವನ್ನು ಕೊಡಿ ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಡಾಕ್ಟರ್ ಮಹೇಶ ಬನ್ನಿಕಲ್ ಅವರೇ, ತುಂಬ ಹೃತ್ಪೂರ್ವಕವಾದ ಮಾಹಿತಿಯನ್ನು ನೀಡಿದ್ದೀರಾ. ಹೇಗೆ ಒಂದು ನಮ್ಮಲ್ಲಿರೋ ಅಂಗಗಳು 1-2 ಅವುಗಳನ್ನು ಹೇಗೆ ಆರೋಗ್ಯವಾಗಿ ಕಾಪಾಡ್ಕೊಳ್ಬೇಕು, ಈ ಡಯಾಬಿಟಿಕ್ ಆಗಲಿ, ಬಿ ಪಿ ಆಗಲಿ, ಅಥವಾ ಈ ಹವ್ಯಾಸಗಳಾಗಲಿ, ದುಷ್ಟ ಚಟಗಳಿಂದ ನಾವು ಹೆಂಗೆ ದೂರ ಇರಬೇಕು, ಇವೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೋದು. ಆದರೆ ಈಗ ಇಂಡಿಯಾ ಹ್ಯಾಸ್ ಬಿಕಮ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್, ಇದು ಏನು ಮಾಡೋಕ್ಕಾಗಲ್ಲ. ಇವತ್ತು ನಾವು ಜನರಲ್ ಆಸ್ಪತ್ರೆಗಳಿಗೆ ಹೋದರೆ ಡಯಾಬಿಟಿಕ್ ಪೇಷೆಂಟ್ಗಳು ಎಷ್ಟಿದ್ದಾರೆ, ಡಯಾಲಿಸಿಸ್ ಮಾಡಲಿಕ್ಕೆ ಎಷ್ಟು ಜನ ಬರ್ತಾರೆ, ನಿಜವಾಗಿ ಕರುಣಾಜನಕ ಸ್ಥಿತಿ ಇದೆ. ಇದು ನೋಡ್ತಾ ಇದ್ದರೆ ನಮಗೆ ಈ ಆಗ್ತಾರ ಆಕ್ಸಿಡೆಂಟ್ಗಳು ಕೂಡ ಲಿಂಕ್ ಮಾಡಿ ಅಲ್ಲಿ ಒಂದು ಸಂಬಂಧಿಕರ ಒಂದು ಸಹಕಾರ ತೆಗೆದುಕೊಂಡು ಅಂಗಾಂಗ ದಾನ ಮಾಡೋ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ಸಾವಿರಾರು ಜನರ, ಲಕ್ಷಾಂತರ ಜನರ ಆಶೋತ್ತರಗಳನ್ನು ಈಡೇರಿಸ್ಬೋದು. ತುಂಬ ಉತ್ಪೂರ್ವಕವಾದ ಮಾಹಿತಿ ನೀಡಿದ್ದೀರಾ. ಈಗ ಕರೆ ತೆಗೆದುಕೊಳ್ಳುವ ಸಮಯ, ಮೊದಲ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ, ಇದು ಡಾಕ್ಟರ್ ಮಹೇಶ್ ಬನ್ನಿಕಲ್ ಅವರಿದ್ದಾರೆ. ಅಂಗಾಂಗ ದಾನದ ಮಹತ್ವ. ನಮಸ್ಕಾರ ಸರ್, ನಾನು ನಿಪ್ಪಾಡಿಯಿಂದ ಶಿವಾನಂದ ವಶರ ಅಂತ ಮಾತಾಡ್ತಾ ಇದ್ದೇನೆ ಸರ್. ನಮಸ್ಕಾರ, ಹೇಳಿ ಶಿವಾನಂದ ಅವರೇ. ಈಗ ಅಂಗಾಂಗ ದಾನ ಮಾಡುವ ವ್ಯಕ್ತಿಗಳು ಅವ್ರಿಗೇನು ವಯ ಮಿರಾಜದ ಹಿಂಗೆ ಇರ್ತಿತ್ತೇನ್ರಿ, ಮತ್ತು ಕೆಲವೊಂದು ವ್ಯಕ್ತಿಗಳು ವ್ಯಸನಾದಿನಗಳು ಇರ್ತಾರೆ ಸರ್, ಅವ್ರು ವ್ಯಸನಾದಿನದ ಶರೀರ ಕುಡಿತಾರೆ, ಬೇರೆ ಹ್ಯಾಬಿಟ್ ಕೊಡ್ತಾರೆ, ಅಂತ ವ್ಯಕ್ತಿಗಳು ಕೂಡ ಅವರು ಮರಣೋತ್ತರ ಆಗಲಿ ಅಥವಾ ಮೊದಲು ಸಹಿಕ್ಕಿಂತ ಮೊದಲಾಗಲಿ ಇಂಥ ದಾನ ಮಾಡಬಹುದೇನ್ರಿ? ಮತ್ತೆ ಈಗ ಕೆಲವೊಂದು ಬಾರಿ ಏನಕ್ಕಿತ್ತಾರೆ, ಅನಾರೋಗ್ಯದಿಂದ ನಡಲುತ್ತಿರುವ ವ್ಯಕ್ತಿಗಳು ಇರ್ತಾರೆ, ಆ ವೇಳೆಗೆ ಅವರು ಮನೆಯವರು ಹೇಳ್ತಾರೆ ಹಿಂಗಿನಿಂಗೆ ಅವರು ಶರೀರ ದಾನ ಮಾಡುವವರಿದ್ದಾರೆ ಅಂತ ಹೇಳ್ತಾರೆ, ಅಂತ ವ್ಯಕ್ತಿಗಳ ಶರೀರವನ್ನು ನಾವು ದಾನ ಮಾಡಿ ನಡೆಯುತ್ತೇನೆ ಅನಾರೋಗ್ಯದವರು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಡಾಕ್ಟರ್ ಮಹೇಶ್ ಬೆನಿಕಲ್ ಅವರು ಸರಿಯಾದ ಉತ್ತರ ಕೊಡ್ತಾರೆ. ಮಹೇಶ್ ಬೆನಿಕಲ್ ಅವರೇ, ಇವರಿಗೆ ಒಂದು ಸಮರ್ಪಕ ಉತ್ತರ ನೀಡಿ. ಖಂಡಿತವಾಗಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಶಿವಾನಂದ ಅವರೇ. ಮೊದಲೇ ಮತ್ತೆ ವಯೋಮಿತಿ ಕೇಳಿದ್ರು ಅವರು, ಅಂದ್ರೆ ಯೂಶ್ವಲಿ ಒಂದೊಂದು ಅಂಗಾಂಗಕ್ಕೆ ಒಂದೊಂದು ವಯಸ್ಸಿರ್ತದೆ. ನಾವು ಕಿಡ್ನಿ ತೊಗೊಂಡ್ರೆ ಕಿಡ್ನಿ ಹುಟ್ಟಿದ ಮಗುನಿಂದ 70 up to 70 ವರ್ಷದವರೆಗೂ ಅವರು ದಾನ ಜೀವಂತ ಇರುವ ವ್ಯಕ್ತಿ ದಾನ ಮಾಡ್ಬೋದು. ಅದೇ ಮರಣ ಹೊಂದಿದ ವ್ಯಕ್ತಿ ತೊಗೊಂಡ್ರೆ ಆ ಥರವೇನು ವಯಸ್ಸು ಇರೋದಿಲ್ಲ, ಅಂದರೆ ಮಗು ಕೂಡ ಸಹ ಲೈಕ್ ಬ್ರೇನ್ ಡೆತ್ ಆದಮೇಲೆ ಇಲ್ಲಾಂದರೆ 80 ವರ್ಷ ಆಗೋ ಮಟ್ಟನು ಆ ಥರ ಅವ್ರ 100 ವರ್ಷ ಆಗೋ ಮಟ್ಟನು ಕೊಡ್ಬೋದು. ಬಟ್ ಅವರು ನೀವು ಹೇಳ್ದಂಗೆ ಅವ್ರಿಗೇನು ಕಾಯಿಲೆಗಳು ಇಲ್ಲದಿದ್ದರೆ ನಾವು ವಯಸ್ಸಾಗಿದ್ದು ಕೂಡ ಅಂಗಾಂಗಗಳನ್ನು ತೊಗೊಂಡು ನಾವು ಕಿಡ್ನಿ ಕಸಿ ಮಾಡ್ಬೋದು. ಕಾಯಿಲೆಗಳು ಈ ಕಾಯಿಲೆಗಳು ಇದ್ದಾಗ ಕೆಲವೊಂದು ಕಾಯಿಲೆಗಳಿದ್ದಾಗ ಅಂಗಾಂಗಗಳನ್ನು ತೊಗೊಳಕ್ಕೆ ಬರೋದಿಲ್ಲ. ನಾ ಹೇಳ್ದಂಗೆ ಬ್ರೇನ್ ಡೆತ್ ಆದ ವ್ಯಕ್ತಿ ಅಷ್ಟೇ ಮಾತ್ರ ಅಂಗಾಂಗಗಳನ್ನು ಕೊಡ್ಬೋದು. ಡಾಕ್ಟರ್ ಆಗಲೇ ಹೇಳ್ತಾ ಇದ್ರು, ಅಂದರೆ ಬದುಕಿರೋ ವ್ಯಕ್ತಿ ಅಂಗಾಂಗ ದಾನ ಮಾಡೋದಕ್ಕಿಂತ ಬ್ರೇನ್ ಡೆತ್ ಆದ ವ್ಯಕ್ತಿಯಿಂದ ತೆಗೆದುಕೊಂಡಂಥ ದಾನ ಶ್ರೇಷ್ಠವಾಗಿರೋದು ಅದು. ಯಾಕಂದರೆ ಅಲ್ಲಿ ವಿಶೇಷವಾಗಿ ಈ ಎಲ್ಲ ಆರೋಗ್ಯ ಅವಯವಗಳು ಚೆನ್ನಾಗಿರಬೇಕು. ಈಗ ಹವ್ಯಾಸಗಳಿಂದ ಹಾಳಾದ ಮೇಲೆ ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಇರುವಾಗ ಇನ್ನೊಬ್ರಿಗೆ ಏನು ಕೊಡ್ತಾರೆ ಅವರು ಅಂಗಾಂಗ? ಅದಕ್ಕೆ ನಾವು ಅವ್ರು ಮೊದಲೇ ಹೇಳಿದರು, ನಮ್ಮ ದುಶ್ಚಟಗಳಿಂದ ನಾವು ದೂರ ಇರೋಣ, ಬಿ ಪಿ ಶುಗರಿಂದ ದೂರ ಇರೋಣ, ಅದನ್ನು ಮಾಡೋಣ. ಅದು ಜೀವಂತ ವ್ಯಕ್ತಿಯಿಂದ ದಾನ ತೆಗೆದುಕೊಳ್ಳೋ ಪ್ರಯತ್ನ ಆದಷ್ಟು ಮಾಡೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ ಡಾಕ್ಟರ್, ದಾನ ಮಾಡುವ ವ್ಯಕ್ತಿಗಳು ಇರ್ತಾರಲ್ರಿ ಸರ್, ಅವರು ದಾನ ಮಾಡುವಾಗ ಮತ್ತೆ ಎಲ್ಲ ರೀಚೆಕ್ ಎಲ್ಲ ಮಾಡಕತ್ತಿದ್ದೇನೆ ಸರ್, ಅವ್ರದ್ದು ರಕ್ತದ ಇದು ರಕ್ತ ತಪಾಸಣೆ ಆಗಲಿ ಬೇರೆ ಇತರ ತಪಾಸಣೆಗಳೆಲ್ಲ ಮಾಡಿದ ಮೇಲೆ ಅವ್ರಿಗೆ ಮಾಡ್ತಾರೆ ಎಲ್ಲ. ಅವ್ರದ್ದು ದಾನ ಮಾಡೋ ವ್ಯಕ್ತಿನ ಎಲ್ಲ ಪರೀಕ್ಷೆ ಮಾಡಿ ತಗೊಂತೀವಿ. ಅವರಿಗೆ ದಾನ ಮಾಡೋ ವ್ಯಕ್ತಿ ಯಾವುದೇ ಒಂದು ರೀತಿ ಕಾಯಿಲೆ ಮತ್ತು ಕಾಯಿಲೆ ಬಳುತ್ತಿದ್ದರೆ ಆ ಕಾಯಿಲೆ ಮತ್ತೆ ತೆಗೆದುಕೊಳ್ಳೋ ವ್ಯಕ್ತಿಗೆ ಬರಬಾರ್ದು ಅಂತ ಎಲ್ಲ ನಾವು ಕ್ರಮಗಳನ್ನು ತಗೊಂಡೇ ಮಾಡ್ತೀವಿ. ಸೊ ಅದನ್ನೆಲ್ಲ ನಾವು ಮುಂಜಾಗ್ರತೆ ವಹಿಸಿ ಅಂಗಾಂಗ ದಾನ ಮಾಡ್ತೀವಿ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ, ಧನ್ಯವಾದಗಳು. ಮತ್ತೊಬ್ಬರಿಗೆ ಅವಕಾಶ ಕೊಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಹಾಂ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಇವತ್ತು ಅಂಗಾಂಗ ದಾನದ ಮಹತ್ವ ಈ ಕುರಿತಂತೆ ಇದೆ. ಹಾಂ, ಯಾರು ಮಾತಾಡೋದು? ನಾವು ಹತ್ತನೇ ತಾಲೂಕು ಕೊಟ್ಟಿಂದ ಮಾತಾಡಿದ್ರಿ. ಹಾಂ, ತಮ್ಮ ಹೆಸರು? ಗಣಪತಿ ರೀ. ಗಣಪತಿ ಅವರೇ, ನಿಮ್ಮ ಪ್ರಶ್ನೆ ಏನು? ಅಂಗಾಂಗ ದಾನದ ಮಹತ್ವದ ಬಗ್ಗೆ ಕೇಳಿದ್ರ ಮಾತು? ಹಾಂ, ಅದ ರೀ. ಈಗ ಕಣ್ಣ ತೀರ್ಕೊಂಡು ಬಂದು ತಕೊಂಡಿರ್ತಿರ್ಲಿ ಯಾರಿ? ಹಾಂ, ಇನ್ನೊಬ್ರಿಗೆ ಕಾಣಿಸ್ತಾನ್ರಿ. ಇದು ನೇತ್ರದಾನ, ಅಫ್ಕೋರ್ಸ್ ಅದು ಅಂಗಾಂಗನೇ, ಆದರೆ ಖಂಡಿತ ಕಾಣಬೇಕು ಅಂತಾನೆ ದಾನ ಕೊಡೋದಲ್ಲ. ಕಣ್ಣು ಡಾಕ್ಟರ್ ಹೇಳ್ತಾರೆ, ಕಣ್ಣುಗಳಲ್ಲಿ ಕಾಣ್ತಾವ್ ಆಗಿದ್ದ ಯಾರ ವ್ಯಕ್ತಿ ಅವ್ರಿಗೆ ಕಣ್ಣನ್ನು ಹಾಕಲಾಗ್ತದೆ ಅವ್ರ ಕಣ್ಣು ಮತ್ತೆ ಕಾಣ್ತದೆ. ಕಣ್ಣು ದಾನದಲ್ಲಿ ಮತ್ತೆ ಹೇಳ್ಬೇಕು, ಬೇರೆ ಬೇರೆ ಥರ ಇರ್ತವೆ. ಒಂದು ಮೇಲಿಂದ ಮುಂದಿನ ಹೆಂಗೆ ಕಪ್ಪು ಭಾಗ ಇರ್ತದೆ ಅದನ್ನು ತೊಗೊತಾರೆ, ಇಲ್ಲಾಂದರೆ ಬಿಳಿ ಭಾಗನೂ ತೊಗೊತಾರೆ. ಸೊ ಯೂಶ್ವಲ್ ಕಪ್ಪು ಭಾಗ ಭಾಳ ಸರ್ವಸಾಮಾನ್ಯಾಗಿ ತೊಗೊಂಡು ಅದನ್ನು ಕಪ್ಪು ಭಾಗ ಕಾರ್ನಿಯಾ ಅಂತ ಹೇಳ್ತೀವಿ. ಆ ಕಾರ್ನಿಯನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಯಾರು ಹೋಗಿರ್ತಾರೆ ಮತ್ತೆ ಅವ್ರ ದೃಷ್ಟಿ ಬರ್ತದೆ, ಅವ್ರ ಮತ್ತೆ ಈ ಜಗತ್ತನ್ನು ನೋಡ್ಬೋದು. ಧನ್ಯವಾದಗಳು. ಮತ್ತೊಂದು ಕರೆ. ಹಲೋ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ. ನಾವು ಯಶವಂತಪ್ಪ ಕಂಠಿ ಅಂತ ಹೇಳಿ ಬ್ಲೈಂಡ್ ಮಾತಾಡಿದ್ರಿ. ನಮಸ್ಕಾರ ಕಂಠಿ ಅವರೇ, ಹೇಳಿ. ನಮಸ್ಕಾರ ಶರಣ ಬಸವನ್ ಚೌಡಿ ಅವ್ರ, ನೀವು ಬಂದಿದ್ದು ಸ್ವಲ್ಪ ಸಂಗೀತಕ್ಕೆ ಬಹಳ ಬೆಲೆ ಬಂದೈತಿ ಒಂದೇದ್ದು. ಆ ನಂತರ ಈಗ ಇದನ್ನ ಡೊನೇಟ್ ಮಾಡ್ತೀವಲ್ಲ, ಏನೇನು ಉಪಯೋಗ ಬರ್ತಾವ ರೀ ಅದ್ರಾಗ? ಅಂದ್ರೆ ಅಂಗಾಂಗ ಯಾವ ಅಂಗಾಂಗಗಳು ದಾನ ಮಾಡಬಹುದು ಅಂತ ಯೂಸ್ ಮಾಡ್ಕೊಂತಾರ ಒಂದೇದ್ದು. ಎರಡನೇದ್ದು ನಮ್ಗೊಂದು, ನಾನು ಬ್ಲೈಂಡ್ ಅದೀನಿ ಮತ್ತು ಕಾಲ್ ಇಲ್ಲ ನನಗೆ, ಅಲ್ಲಿ ಹೋಗಕ್ ಆಗಲ್ಲ. ನನಗೊಂದು ಇದು ಬೇಕಾಗಿತ್ತು ರೀ, ಡೊನೇಟ್ ಮಾಡಕ್ ಅದು ಪೇಪರ್ಸ್ ಇರ್ತಲ್ಲ, ಅದು ಪೇಪರ್ಸ್ ಬೇಕಾಗಿತ್ತು. ಯಾವ ರೀತಿ ನಾವು ಡೊನೇಟ್ ಮಾಡಿ ಕೊಡ್ಬೇಕು ಅಂತ ಅಲ್ಲ, ಅಂದ್ರೆ ನಮ್ಮ ಮರಣ ನಂತರ ನಾವು ನಮ್ಮ ಅಂಗಗಳನ್ನ ಹೇಗೆ ದಾನ ಮಾಡಬಹುದು ಅಂತ ನಿಮ್ದು ಅಭಿಲಾಷೆ. ಡಾಕ್ಟರ್ ಮಹೇಶ್ ಬೆನ್ನಿಕಲ್ ಕಂಠಿ ಅವರೇ, ಸೊ ಮರಣ ಹೊಂದಿದ ಅಂದ್ರೆ ಬ್ರೇನ್ ಡೆತ್ ಆದ ವ್ಯಕ್ತಿ, ನಾ ಹೇಳ್ದಂಗೆ ಹೃದಯ ಕೊಡ್ಬೋದು, ಎರಡು ಕಿಡ್ನಿಗಳನ್ನ ಕೊಡ್ಬೋದು, ಎರಡು ಶ್ವಾಸಕೋಶಗಳನ್ನ ಕೊಡ್ಬೋದು, ಲಿವರ್ ಅಂದ್ರೆ ಯಕೃತ್ನ ಕೊಡ್ಬೋದು, ಕಣ್ಣುಗಳನ್ನ ದಾನ ಮಾಡ್ಬೋದು, ಮೂಳೆಗಳು, ಸಣ್ಣ ಕರುಳು, ಧ್ವನಿ ಪೆಟ್ಟಿಗೆ ಕೂಡ ಕೊಡ್ಬೋದು, ನಮ್ಮ ನರ ಅಂತ ಹೇಳಿದ್ರೆ ಅಪ್ಪಧಮನಿಗಳು, ನರಗಳು, ಕೆಲವೊಂದು ಟೈಮ್ ಚರ್ಮ, ಮತ್ತು ನಮ್ಮ ಕೈಗಳು ಕೂಡ, ಕೈ ಕಾಲುಗಳು ಕೂಡ ಕೆಲವೊಂದು ನಮ್ಮ ನಾವು ದಾನ ಮಾಡ್ಬೋದು. ಬಟ್ ಮುಖ್ಯವಾಗಿ ನಮಗೆ ಭಾಳ ಹೆಚ್ಚು ಕಡಿಮೆ ಇರ್ತೈತೆ, ಅದು ಅದಕ್ಕೆ ಸಂಬಂಧ ಬರೋದಿಲ್ಲ. ಅವೆಲ್ಲ ನಾವು ಆ್ಯಸ್ ಎ ಡಾಕ್ಟರ್ಸ್ ನಾವೆಲ್ಲ ಅದು ನೋಡ್ತೀವಿ. ಮೇನ್ಲಿ ಹೃದಯ, ಕಿಡ್ನಿ, ಈ ಲಿವರ್, ಮೂತ್ರ, ಶ್ವಾಸಕೋಶಗಳನ್ನ ಬೇರೆಯವ್ರಿಗೆ ದಾನ ಮಾಡಿದ್ರೆ ಮತ್ತೆ ಅವ್ರಿಗೆ ಹೊಸ ಜೀವನ ಸಿಗ್ತದೆ. ನೀವು ಒಂದು ಮಾನವೀಯತೆಯಿಂದ ಇದು ಮತ್ತು ಅದು ಮಾಡಲಿಕ್ಕೆ ಮಾರ್ಗ ಇದೆ. ನೀವು ಹೇಳ್ದಂಗೆ ಫಾರ್ಮ್ ಬರ್ತದೆ, ಜೀವ ಸಾರ್ಥಕತೆ ಅಂತ ಎಂಬ ಗೌರ್ಮೆಂಟ್ ಬಾಡಿ ಇದೆ. ಗೌರ್ಮೆಂಟ್ ಅದನ್ನ ಎಸ್ಟಾಬ್ಲಿಷ್ ಮಾಡಿದ ಒಂದು ಸಂಸ್ಥೆನ. ಅವರು ಆರ್ಗನ್ ಡೊನೇಷನ್ ಫಾರ್ಮ್ಸ್ ಅಂತ ಅಂಗಾಂಗ ದಾನ ಮಾಡೋ ಒಂದು ಫಾರ್ಮ್ಸ್ನ ನೀವು ಆಸ್ಪತ್ರೆಗಳಲ್ಲಿ ನಮ್ಮ SDM ಹಾಸ್ಪಿಟ್ಲ್ಗೆ ಬಂದರೆ ಅಲ್ಲಿ ಆ ಫಾರ್ಮ್ಸ್ ಕೊಡ್ತೀವಿ. ಅದು ಫಿಲ್ ಮಾಡಿ ಅದು ಇದು ಮಾಡಿದ್ಮೇಲೆ ಆ ಫಾರ್ಮ್ನ ನಾವು ಗೌರ್ಮೆಂಟ್ ಬಾಡಿಗೆ ಕಳಿಸಿ ಅವರು ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ನೀವು ಇಟ್ಕೊಂಡಿದ್ರೆ ಯಾವ ನೀವು ಏನಾದರೂ ಆತ ಅಕಸ್ಮಾತ್ ಆ ಥರ ಮುಂದೆ ರೇಂಡತ್ ಏನಾದ ಪರಿಸ್ಥಿತಿ ಬಂದರೆ ನೀವು ನಿಮ್ಮ ಇಚ್ಛೆನ ಪೂರೈಸ್ಕೋಬೋದು. ಬಹಳ ಒಳ್ಳೆ ವಿಚಾರ. ಆಯ್ತು, ನಾನು ನಮ್ಮ ಸೋಷಿಯಲ್ ವರ್ಕರ್ ಇದ್ದಾರೆ, ಅವ್ರು ನಿಮ್ ಜೊತೆ ಮಾತಾಡ್ತಾರೆ. ನೀವು ನಿಮ್ಮ ವಿಳಾಸವನ್ನು ನಾವು ತಗೊಂಡು ಎಲ್ಲ ಇದ್ ಮಾಡ್ತೇನೆ. ಖಂಡಿತವಾಗಿ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಕ್ಕಾಗಲ್ಲ. ನಿಮ್ಮ ವಿಳಾಸ ತಗೊಂಡು ನಾವು ನಿಮ್ಗೆ ಕಳಿಸ್ತೀವಿ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಿಡಿ. ಆಯ್ತು, ಹೇಳಿ ಹೇಳಿ. ಹೇಳಿ ಬೇಗ ಹೇಳಿ. ಕಟ್ಟಿ ಒಕ್ಕಲಿಗರ ಓಣಿ ಗುದ್ದೂರ್ ಬಸ್ ಸ್ಟೇ ಹತ್ರ, ಜಿಲ್ಲಾ ಗದಗ, ತಾಲೂಕ್ ಗದಗ, ದುರ್ಗಾ ಮುಂಗುಡಿ ಹತ್ರ, ಹೊಸಬಾಗ ಎದುರು ಗಣಪುರ ಕೊಡಿ. ಈಗ ಫೋನ್ ನಂಬರ್ ಇದೆ, ಫೋನ್ ನಂಬರ್ ಇದ್ರೆ ಕೊಡಿ. ಫೋನ್ ನಂಬರ್ ಬೇಕಂದ್ರೆ ಹೇಳಿ. 9945 4902 7100. ನಮ್ಮ ಆಕಾಶವಾಣಿ ನೇಮಿತ ಕೇಳುಗರು ಕಾರ್ಯಕ್ರಮ ಕೇಳ್ತಾ ಇದ್ರಿ, ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕನಿಷ್ಠ ಒಂದು 12 ರೇಡಿಯೋ ಮಾಡಿ. ಬಹಳ ಸಂತೋಷ, ಒಳ್ಳೇದಾಗಲ್ರಿ. ನಾನು ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರಿಗೆ ಅವಕಾಶ. ಥ್ಯಾಂಕ್ ಯು. SDM ಆರೋಗ್ಯ ಸಂವಾದ. ನಮಸ್ಕಾರ ಹೇಳಿ. ಇವತ್ತು ಅಂಗಾಂಗ ದಾನದ ಮಹತ್ವದ ಕುರಿತಂತೆ ಡಾಕ್ಟರ್ ಕಂಠಿ ಇವರು, ಮಹೇಶ್ ಬನ್ನಿಕಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ, ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಹೇಳಿ ಸರ್. ಡಾಕ್ಟ್ರಿ ನಮಸ್ಕಾರ, ಮತ್ತೆ ಚೋಳಿನ್ ಸರ್, ಇದು ನಾನು ಆರ್ಯಾದಿಂದ ಓಳೆ ಲಕ್ಷ್ಮೀ ಚಂದ್ರಶೇಖರ್ ಮಾಡೋ. ನಮಸ್ಕಾರ. ನಮಸ್ಕಾರ. ಬಹಳ ಸಂತೋಷ, ಹೇಳಿ. ಸರ್, ಈಗ ಆಕ್ಸಿಡೆಂಟ್ ಆಗ್ತವಲ್ಲ ರೋಡ್ನೊಳಗೆ, ಸಡನ್ ಆಗಿ ಈಗ ಅವ್ರದ್ದು ನಾವು ಹಂಗ ದಾನಗ ಮಾಡೋಕೆ ಯಾರಿಗೆ ಕಾಂಟ್ಯಾಕ್ಟ್ ಬಿಡೋ ಸರ್? ಯಾವುದೇ ಒಂದು ವ್ಯಕ್ತಿ ಆಸ್ಪತ್ರೆಗೆ ಬಂದು ದಾಖಲಾಗ್ತಾರೆ, ದಾಖಲಾದಾಗ ನಾವು ಅವ್ರ ಮೊದಲೇ ಮಾತ್ರ ಟ್ರೀಟ್ಮೆಂಟ್ ಚಿಕಿತ್ಸೆ ಅಂತ ಕೊಡ್ತೀವಿ. ಚಿಕಿತ್ಸೆ ಕೊಡಬೇಕಾದ್ರೆ ಡಾಕ್ಟ್ರಿಗೆ ಗೊತ್ತಾಗ್ತದೆ ಈ ವ್ಯಕ್ತಿ ಜೀವಂತ ಇದಾನೋ ಇಲ್ಲ ಮರಣ ಹೊಂದಿದೆ. ಯಾವಾಗ ಆಕ್ಸಿಡೆಂಟ್ ಆದವ್ರಿಗೆ ಅತಿ ಸಾಮಾನ್ಯ ನೋಡೋದಂದ್ರೆ ಬ್ರೈನಿಗೆ ಭಾಳ ಡ್ಯಾಮೇಜ್ ಆಗಿರ್ತದೆ. ಆ ಥರ ಡ್ಯಾಮೇಜ್ ಆದಾಗ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಅಲ್ಲಿ ರಕ್ತಸ್ರಾವ ಆಗಿರ್ತದೆ ಭಾಳ, ಅದೇನು ರಿಪೇರಿ ಮಾಡಿದ ಅಂತ ಒಂದು ಡ್ಯಾಮೇಜ್ ಆದಾಗ ಆ ವ್ಯಕ್ತಿ ಮತ್ತೆ ಜೀವಂತವಾಗಲಿಕ್ಕೆ ಸಾಧ್ಯವೇ ಇಲ್ಲ, ಮರಣ ಹೊಂದಿರ್ತದೆ, ಬ್ರೈನ್ ಡೆತ್ ಅಂತ ಹೇಳ್ತೀವಿ. ಸೊ ಅಂಥ ವ್ಯಕ್ತಿ ನಾನು ನೋಡಿ ಅವ್ರು ಯಾವ ಅಂಗಾಂಗ ದಾನ ಮಾಡೋ ಅಂತ ಅವ್ರ ಸಂಬಂಧಿಕರಿಗೆ ಹೇಳ್ತೀವಿ. ಅವ್ರ ಮುಂದೆ ಬಂದರೆ ಅವ್ರ ಅಂಗಗಳನ್ನ ತಗೊಂಡು ಬೇರೆ ಕಾಯಿಲೆ ಇರೋ ವ್ಯಕ್ತಿಗಳಿಗೆ ಅದನ್ನ ಅಂಗಗಳನ್ನು ಕಸಿ ಮಾಡ್ತಾರೆ. ರೀತಿ ಇರ್ತದೆ, ಅದೇ ಯಾವ ತರ ಡ್ಯಾಮೇಜ್ ಆಗಿ ಏನಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಅಂಗಾಂಗ ದಾನ ಮಾಡಕ್ ಒಂದು ಅವಕಾಶ, ಅದು ಬ್ರೈನ್ ಡೆತ್ ಆಗಿರ್ಬೇಕು. ಮತ್ ಮೊದಲು ಚಿಕಿತ್ಸೆ ಕೊಡ್ಲಾಗ್ತದೆ. ಎಲ್ಲಾರ್ದು ಒಂದು ತಪ್ಪು ಅಭಿಪ್ರಾಯ ಅಂದ್ರೆ ಇವು ಆ ತರ ಅಂಗಾಂಗ ಕಸಿ ಮಾಡೋರು ಟ್ರೀಟ್ಮೆಂಟ್ ಕೊಡೋದು ಅದು ಇದು ಮಾಡ್ತಾರೆ. ಮತ್ತೆ ಆ ತರ ತಪ್ಪು ಕಲ್ಪನೆ ತೆಗೆದು ನಮ್ಮ ಭಾರತ ಸರ್ಕಾರ ಕೆಲವೊಂದು ನಿಯಮಗಳನ್ನು ಮಾಡಿದೆ, ಆ ನಿಯಮಗಳ ಪ್ರಕಾರ ನಾವೆಲ್ಲ ಪಾಲನೆ ಮಾಡಿ ಅಂಗಾಂಗ ಕಸಿ ಮಾಡಲಿಕ್ಕೆ ಎಲ್ಲ ಸಹಾಯ ಮಾಡ್ತೀವಿ. ತುಂಬಾ ಧನ್ಯವಾದಗಳು. ಕರೆ ಮಾಡೋದಕ್ಕೆ ಧನ್ಯವಾದಗಳು ರೀ. ನಮಸ್ಕಾರ. ಹಲೋ, SDM ಆರೋಗ್ಯ ಸಂವಾದ. ನಮಸ್ಕಾರ, SDM ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ. ಅಂಗಾಂಗ ದಾನದ ಮಹತ್ವ ಕುರಿತಂತೆ ಹೇಳಿ. ಪುಟ್ಟಪ್ಪ ಅಂತ ಸರ್. ಬಹಳ ಸಂತೋಷ, ಹೇಳಿ. ಡಾಕ್ಟ್ರಿಗೂ ತಮಗೆ ಇಬ್ಬರಿಗೂ ನಮಸ್ತೆ. ನಮಸ್ತೆ ಸರ್. ನಮ್ಮ ಪ್ರಶ್ನೆ, ಈಗ ಈ ಜೀವಂತ ವ್ಯಕ್ತಿ, ಜೀವಂತ ವ್ಯಕ್ತಿ ಎರಡರಲ್ಲಿ ಒಂದು ಕಿಡ್ನಿಯನ್ನು ಕೊಟ್ರೆ ಮುಂದೆ ಒಂದೇ ಕಿಡ್ನಿ ಸಮರ್ಪಕವಾಗಿ ಲೈಫ್ ಲಾಂಗ್ ಕೆಲಸ ಮಾಡುತ್ತಾ? ಇದು ಅತಿ ಒಳ್ಳೆ ಪ್ರಶ್ನೆ. ಸೊ ಸಾಮಾನ್ಯವಾಗಿ ಮನುಷ್ಯನಿಗೆ ಎಲ್ಲ ತಿಳಿದಿರೋ ಹಾಗೆ ಎರಡು ಕಿಡ್ನಿ ಇರ್ತದೆ. ಮೆಡಿಕಲ್ ಸೈನ್ಸ್ ಪ್ರಕಾರ, ಆಧುನಿಕ ವಿಜ್ಞಾನದ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಕಿಡ್ನಿಯಿಂದ ನಾರ್ಮಲ್ ಜೀವನ ನಡೆಸ್ಬೋದು. ಬಟ್ ಅಂಗಾಂಗ ದಾನ, ಕಿಡ್ನಿ ದಾನ ಮಾಡೋ ವ್ಯಕ್ತಿಗೆ ಡಯಾಬಿಟಿಸ್ ಆಗಲಿ, ಅಧಿಕ ರಕ್ತದೊತ್ತಡ ಆಗಲಿ, ಬೇರೆ ಯಾವುದೇ ಕಾಯಿಲೆಗಳು ಇರಬಾರ್ದು. ಅವರು ಆರೋಗ್ಯವಾಗಿರಬೇಕು. ಆ ಥರ ಕಾಯಿಲೆಗಳಿದ್ದರೆ ಅವರು ಆ ಕಿಡ್ನಿ ಕೊಡೋಕೆ ಬರೋದಿಲ್ಲ. ಆ ಥರ ಕಾಯಿಲೆಗಳು ಮೊದಲು ನಾವು ನೋಡಿ ಚೆಕ್ ಮಾಡ್ತೀವಿ, ಏನು ಕಾಯಿಲೆಗಳಿಲ್ಲ ಅಂದಮೇಲೆ ಅಷ್ಟೇ ಆ ಒಂದು ಕಿಡ್ನಿನ ತಗೊಂಡು ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತೀವಿ. ಇನ್ನೊಂದು ಕಿಡ್ನಿ ಆ ವ್ಯಕ್ತಿಯಲ್ಲಿ ಏನಿರ್ತದೆ ಅದು ಆ ಕಿಡ್ನಿ ಮತ್ತೆ ಚೆನ್ನಾಗಿ ಫಂಕ್ಷನ್ ಮಾಡಿ ದಪ್ಪ ಆಗ್ತದೆ, ದಪ್ಪ ಆಗಿ ಫಂಕ್ಷನ್ ಚೆನ್ನಾಗಿ ಮಾಡಿ ಮತ್ತೆ ಚೆನ್ನಾಗಿ ಆ ವ್ಯಕ್ತಿಗೆ ಮೊದಲಿನ ಥರನೇ ಜೀವನ ಮಾಡಲಿಕ್ಕೆ ಆಲ್ಮೋಸ್ಟ್ ಮೊದಲಿನ ಥರನೇ ಇರಲಿಕ್ಕೆ ಜೀವನ ಮಾಡ್ಬೋದು. ಸರ್ ಮತ್ತೆ ಎರಡನೇದು ಏನಂತಂದ್ರೆ ಲಿವರ್ ಇದೆಯಲ್ಲ ಸರ್, ಯಕೃತ್ತು. ಹ್ಞೂ ರೀ, ಯಕೃತ್ ಒಂದೇ ಇರುತ್ತಲ್ಲ ಜೀವಂತ ಇರೋ ವ್ಯಕ್ತಿ, ಅದಕ್ಕೆ ನಾವು ಯಕೃತ್ನ ಸ್ವಲ್ಪ ಭಾಗ ಅಷ್ಟೇ ತೊಗೊಂತಾರೆ. ಅದು ಯಕೃತ್ತಲ್ಲಿ ಬೇರೆ ಎಡಗಡೆ ಭಾಗ ಬಲಗಡೆ ಭಾಗ ಅಂತ ಇರ್ತದೆ, ಆ ಥರ ಬೇರೆ ಬೇರೆ ಪಾರ್ಟ್ಗಳು ಇರ್ತವೆ. ಅದ್ರ ಸ್ವಲ್ಪ ಪಾತ್ ಜೀವಂತ ವ್ಯಕ್ತಿ ಸ್ವಲ್ಪ ಭಾಗವನ್ನಷ್ಟೇ ಕೊಡ್ಬೋದು ಇನ್ನೊಬ್ಬ ವ್ಯಕ್ತಿಗೆ, ಅದು ಸ್ವಲ್ಪ ಉಳಿತದೆ. ಅದು ಮತ್ತೆ ಉಳಿದಿದ್ದು ಪಾರ್ಟ್ ಉಳಿದಿದ್ದು ಏನಿರ್ತದೆ, ಉಳಿದಿದ್ದಿರೋದು ಬೆಳವಣಿಗೆ ಆಗಿ ಮತ್ತೆ ದಪ್ಪ ಆಗ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್. ಹೆಂಗ ಇವರು ಹೇಳ್ತಾ ಇದ್ರು ಆಗ್ಲೇ ಒಂದು ಹೇಳ್ತಾ ಇದ್ರು, ಆಗ್ಲೇ ನೀವು ಮಾಹಿತಿ ಕೊಡ್ತಾ ಇದ್ರಿ, ಮರಣದ ನಂತರ ನಾವು ಅಂಗಾಂಗ ದಾನ ಮಾಡೋದು ತುಂಬ ಉತ್ತಮ ಅಂತೇಳಿ, ಯಾಕೆ ಹಂಗೆ ಹೇಳ್ತೀರಾ? ಮೊದಲೇದಾಗಿ ನಾ ಹೇಳ್ದಂಗೆ ಜೀವಂತ ಇರೋ ವ್ಯಕ್ತಿ ಕೆಲವೊಂದು ಅಂಗಗಳನ್ನ ಅಷ್ಟೇ ಕೊಡ್ಬೋದು, ಎರಡು ಕಿಡ್ನಿ ಒಂದು ಕಿಡ್ನಿ ಕೊಡ್ಬೋದು, ಸ್ವಲ್ಪ ಭಾಗ ಲಿವರ್ ಸ್ವಲ್ಪ ಭಾಗ ಮೇಧ್ವಜ ಕೊಡ್ಬೋದು. ಬಟ್ ಅವರು ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತದೆ, ಆ ಶಸ್ತ್ರಚಿಕಿತ್ಸೆ ಮೇಜರ್ ಸರ್ಜರಿ ಅಂತ ಹೇಳ್ತೀವಿ, ಅದ್ರ ರಿಸ್ಕ್ ಇರ್ತದೆ. ಆಮೇಲೆ ಏನಾಗ್ತದೆ, ಈ ದುಡ್ಡಿನ ಆಸೆಗೋಸ್ಕರ ಕೆಲವೊಂದು ಜೀವಂತ ಇರೋ ವ್ಯಕ್ತಿಗಳು ಅದನ್ನು ಮಾರ್ಕೊಳಕ್ಕೆ ಈ ಬಡವ್ರನ್ನ ಭಾಳ ಹೊರಗಡೆ ಎಲ್ಲ ಈ ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಟ್ರೇಡಿಂಗ್ ಅಂತ ಹೇಳ್ತಾರೆ, ಆ ಥರ ಎಲ್ಲ ದುರುಪಯೋಗ ಪಡಿಸ್ಕೊಳೋ ಚಾನ್ಸ್ ಜಾಸ್ತಿ ಇರ್ತದೆ ಜೀವಂತ ಇರೋ ವ್ಯಕ್ತಿಗಳಲ್ಲಿ. ಮತ್ತು ಅಕಸ್ಮಾತ್ ಆ ಜೀವಂತ ಇರೋ ವ್ಯಕ್ತಿಗೆ ಇವಾಗ ಒಂದು ಅಂಗಾಂಗ ಕೊಟ್ಟು ಮುಂದೆ ಅವ್ರಿಗೆ ಏನೋ ಕಾಯಿಲೆಗಳು ಬಂದು, ಡಯಾಬಿಟಿಸ್ ಬಂತು, ಬಿ ಪಿ ಬಂತಂದರೆ ಒಂದು ಅಂಗಾಂಗಗಳು ಒಂದೇ ಇರೋದ್ರಿಂದ ಅವಾಗ ತೊಂದರೆಗಳು ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಯಾವಾಗಲೂ ಮರಣ ಹೊಂದಿದ ವ್ಯಕ್ತಿ ದಾನ ಮಾಡಿದ್ರೆ ಅತಿ ಉತ್ತಮ, ಮತ್ತು ಅದು ಎಷ್ಟೋ ಮಂದಿಗೆ ನಾವು ಅಂಗಾಂಗಗಳನ್ನು ಕಸಿ ಮಾಡಿ ಹೊಸ ಜೀವನ ಕೊಡ್ಬೋದು. ಸಂತೋಷ. ಮತ್ತೊಂದು ಕರೆ. ಹಲೋ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ, ಹೇಳಿ. ನಮಸ್ತೆ ಸರ್. ನಮಸ್ಕಾರ. ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಬೆಳಗಾವಿ ಜಿಲ್ಲೆ ರಾಯಭಾರ ತಾಲೂಕು ಮೂಳ್ಕೋಡದಿಂದ ಶಿವಂಗೇ ಹಿರೇಮಠ್ ಮಾತಾಡಿದ್ರಿ. ನಮಸ್ಕಾರ, ಹೇಳಿ ಹಿರೇಮಠ್. ನಿಮ್ಮ ಅಂಗಾಂಗ ದಾನದ ಮಹತ್ವದ ಬಗ್ಗೆ. ಒಬ್ಬ ಜೀವಂತ ವ್ಯಕ್ತಿ ದಾನ ಮಾಡೋದಂದ್ರೆ ಅದು ಅಪರಾಧ ಅಲ್ರಿ ಸರ್? ಇಲ್ಲ, ಅದು ಶುದ್ಧ ಸುಳ್ಳು. ನಮ್ಮ ಭಾರತೀಯ ಅಂಗಾಂಗ ಕಸಿ ಒಂದು ಕಾಯ್ದೆ ಇದೆ, ಕಾನೂನು ಕಾಯ್ದೆ ಇದೆ, ನಾವು ಟ್ರಾನ್ಸ್ಪ್ಲಾಂಟೇಷನ್ ಆಫ್ ವುಮನ್ ಆರ್ಗನ್ ಆ್ಯಕ್ಟ್ ಅಂತ ಇದೆ, ಅದು 1994 ಭಾರತ ಕಾನೂನು ಅದನ್ನು ಜಾರಿಗೆ ತರಲಾಯಿತು. ಅದರ ಕಾನೂನು ಪ್ರಕಾರ ಯಾರ್ಯಾರು ದಾನ ಮಾಡ್ಬೋದು ಅಂತ ಅದರಲ್ಲಿ ಕ್ಲಿಯರಾಗಿ ಉಲ್ಲೇಖ ಮಾಡಲಾಗಿದೆ. ಒಂದು ಮೊದಲನೇದಾಗಿ ಜೀವಂತ ಇರೋ ವ್ಯಕ್ತಿ ಅಂದರೆ ರಕ್ತ ಸಂಬಂಧಿಗಳು, ಅಂದರೆ ಹತ್ತಿರ ಅಣ್ಣ ತಮ್ಮ ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಕೊಡ್ಬೋದು ತಮ್ಮ ಸಂಬಂಧಿಕರಿಗೆ. ಸೊ ಅದರಲ್ಲಿ ಯಾವುದೇ ರೀತಿಯಾದ ಕಾನೂನು ಬಾಹಿರವಾದ ಕೆಲಸವಲ್ಲ ಇದು, ನಮ್ಮ ಕಾನೂನಿನಲ್ಲಿ ಇದು ಈ ಪ್ರಕಾರ ಇದನ್ನು ಮಾಡಬಹುದು. ಅಂದ್ರೆ ಸರ್ ಈಗ ಎರಡು ಕಣ್ಣು ಇರ್ತಾರೆ ಸರ್, ಅಂತ ಒಂದು ಕಣ್ಣು ಕೊಡಬಹುದು ಅಂತ ಸರ್? ಹಂಗಾರ ಏನು ಕೇಳಿ, ಎರಡು ಕಣ್ಣು ಇರ್ತಾವ ಒಂದು ಕಣ್ಣು ಕೊಡಬಹುದಾ ಅಂತಿದ್ದ? ಎರಡು ಕಣ್ಣು ಇರ್ತಾರೆ ಸರ್, ಒಂದು ಕಣ್ಣು ಕೊಡಬಹುದಲ್ರಿ, ಒಂದು ಕಣ್ಣಿಂದ ನಾವು ಜಗತ್ತನ್ನು ನೋಡಬಹುದಲ್ರಿ? ಹಂಗಂತಲ್ಲ, ನೀವು ಕಣ್ಣುಗಳು ಜೀವಂತ ಇರೋ ವ್ಯಕ್ತಿಗಳನ್ನ ಕಣ್ಣುಗಳು ತೊಗೊಳೋದಿಲ್ಲ. ನಾವು ಜೀವಂತ ಇರೋ ವ್ಯಕ್ತಿ ಕಿಡ್ನಿ ಸ್ವಲ್ಪ ಭಾಗ ಲಿವರ್ ಸ್ವಲ್ಪ ಭಾಗ ಮೇಧೋಜೀರಕ ರಕ್ತದಾನ ಮಾಡ್ಬೋದು, ಮೂಳೆ ಮಜ್ಜೆ ಅಂತ ಬರ್ತದೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ, ಅದನ್ನ ತಗೋಬಹುದು. ಕಣ್ಣುಗಳು ತಗೊಳೋದಿಲ್ಲ ಜೀವಂತ ಇರೋ ವ್ಯಕ್ತಿ. ಜೀವಂತ ಇರೋ ವ್ಯಕ್ತಿಯಿಂದ ಕಣ್ಣ ತೆಗೆದುಕೊಳ್ಳೋ ಹಾಗಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಎಲ್ಲಾ ಕಡೆ ಎಲ್ಲಾ ಪ್ರಪಂಚ ಜಗತ್ತಿನಾದ್ಯಂತ ಎಷ್ಟೋ ಮಂದಿ ಅದು ವಿಜ್ಞಾನದ ಪಕ್ಕ ಈ ತರ ಮಾಡಿದರೆ ನಾರ್ಮಲ್ ಆಗಿ ಸಹಜವಾಗಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಈಗ ಮೆದುಳು ನಿಷ್ಕ್ರಿಯಗೊಂಡು ಮರಣ ಹೊಂದಿದ ವ್ಯಕ್ತಿ, ಏನು ಬ್ರೈನ್ ಡೆಡ್ ಅಂತ ಹೇಳ್ತೀವಲ್ಲ, ಯಾವ್ಯಾವ ಅಂಗಗಳನ್ನು ದಾನ ಮಾಡ್ಬೋದು ಸ್ಪಷ್ಟವಾಗಿ ಹೇಳಿ. ಅವರು ಕಣ್ಣುಗಳು, ಹೃದಯ, ಯಕೃತ್, ಮತ್ತು ಮೇಧೋಜ್ಜೀರಕ, ಮೂಳೆಗಳು, ಸಣ್ಣ ಕರಳು, ಮತ್ತು ಅವ್ರ ಕೈಗಳು ಬೆರಳುಗಳು, ಟೋಸ್, ಇವೆಲ್ಲ ಬೇರೆ ಬೇರೆ ತೆಗೆ ಎಷ್ಟೊಂದು ಅವ್ರ ಆರ್ಗನ್ಸ್ ಏನಿರ್ತವೆ ಅಂಗಗಳನ್ನ ತೊಗೊಂಡು ದಾನ ಮಾಡಬಹುದು. ಮತ್ತು 8-10 ಮಂದಿಗೆ ಅವ್ರು ಜೀವದಾನ ಮಾಡ್ತಾರೆ ಖಂಡಿತವಾಗಿ. ಅಂದರೆ ಆಕ್ಸಿಡೆಂಟ್ ಆ ಥರ ಆದಾಗ ನಿಮಗೆ ಆ ದುಃಖದ ನಡುವೆ ಒಂದು ಸಮಾಧಾನಕರ ವಿಷಯ, ನಮ್ಮ ಸಂಬಂಧಿಕರಿಗೆ ದಯವಿಟ್ಟು ಮನಸ್ಸು ಮಾಡಬೇಕು. ಹಾಗೆಯೇ ಈಗ ಕಣ್ಣುಗಳನ್ನು ದಾನ ಕೊಡಲಿಕ್ಕೆ ಎಷ್ಟು ಜನ ಮುಂದೆ ಬರ್ತಾ ಇದ್ದಾರೆ, ಹಾಗೆ ಅಂಗಾಂಗ ದಾನ ಕೂಡ ಮರಣ ನಂತರ ಆರೋಗ್ಯವಾಗಿದ್ದರೆ ಅವನು ಕೂಡ ನಾವು ಬರೆದುಕೊಡ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಸಾರ್ವಜನಿಕರಲ್ಲಿ ಇದೊಂದು ವಿನಂತಿ. ಇನ್ನೊಂದು ಸಹಜವಾಗಿ ಮರಣ ಹೊಂದಿದ ಕೂಡ ವ್ಯಕ್ತಿ ಕಣ್ಣುಗಳು ಕೊಡ್ಬೋದು ಖಂಡಿತವಾಗಿ. ಮತ್ತೊಂದು ಕರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಇದು. ನಾ ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ತನ್ಸ್ನಳ್ಳಿ ಎಸ್ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಅಂತ ಮಾತಾಡೋದು. ತುಂಬಾ ದೂರದಿಂದ, ಬಹಳ ಸಂತೋಷ ರೀ, ಹೇಳಿ ಲಾಲ್ ಮೊಹಮ್ಮದ್ ಜಿ. ಸರ್, ಇದು ಮಿದುಳನ್ನು ಡೊನೇಟ್ ಮಾಡಬಹುದಾ? ಇಲ್ಲ, ಮೊದಲು ಡೊನೇಟ್ ಮಾಡಕ್ ಬರೋದಿಲ್ಲ. ಮೆದುಳು ಡೆಡ್ ಆದ್ಮೇಲೆ ನಮ್ಮ ವಿಜ್ಞಾನ ಅಷ್ಟು ಇನ್ನೊಬ್ಬರಿಗೆ ಕೆಲ್ಸಕ್ಕೆ ಬರಂಗಿಲ್ಲ. ಇನ್ನು ಇನ್ನು ನಮ್ಮ ವಿಜ್ಞಾನ ಅಷ್ಟೊಂದು ಮುಂದುವರೆದಿಲ್ಲ. ಮುಂದೆ ಈ ರೀತಿಯಾಗಿ ಎಷ್ಟೊಂದು ಇವಾಗ ಲ್ಯಾಬ್ನಲ್ಲಿ ಪ್ರಯೋಗಾಲಯದಲ್ಲೆಲ್ಲ ರಿಸರ್ಚ್ ನಡೀತಾ ಇದೆ. ಮುಂದೆ ದೇವ್ರ ದಯೆಯಿಂದ ಅದು ಒಂದು ದಿವಸ ಬರ್ತದೆ, ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಅಂತ, ಅದನ್ನು ಮಾಡೋಕ್ಕೆ. ಮತ್ತು ಬಟ್ ನಮ್ಮ ಶಾಸ್ತ್ರಗಳಲ್ಲಿ ನೀವು ನೋಡಿರ್ಬೋದು, ಗಣೇಶನಿಗೆ ನಿಮ್ಗೆ ಗೊತ್ತೇ ಇದೆ, ಒಂದು ಆಲ್ಮೋಸ್ಟ್ ಹೆಡ್ ಟ್ರಾನ್ಸ್ಪ್ಲಾಂಟ್ ಆಗ್ತದೆ. ಸೊ ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಥರನೇ. ಸೊ ಅದೇ ರೀತಿ ಮುಂದೆ ಅದೇ ರೀತಿ ಆಗಲಿ ಅಂತ ನಾನು ಇಚ್ಛಿಸ್ತೀನಿ. ಸೊ ಎಲ್ಲರೂ ದೇವರಲ್ಲಿ ಬೇಡ್ಕೊಳ್ಳೋಣ ಆ ಥರ ಆಗಲಿ ಅಂತ. ಸರ್, ಇದು ಈಗ ಹೆಚ್ಚಿಗೆ ಆರ್ಗನ್ ಡೊನೇಟ್ ಮಾಡೋಂಥದ್ದು ದೇಶ ಯಾವುದು ಮೊದಲನೇ ಸ್ಥಾನದಲ್ಲಿದೆ? ಅದು ಅಮೇರಿಕಾ. ಅಮೇರಿಕಾ ಮತ್ತು ಯುರೋಪಲ್ಲಿ ಭಾಳ ಆಗ್ತದೆ. ಅಲ್ಲಿ ಭಾಳ, ಅಲ್ಲಿ ಮೇನ್ಲಿ ಮರಣ ನಂತರ ಬ್ರೈನ್ ಡೆತ್ ಆದ ವ್ಯಕ್ತಿಗಳು ಭಾಳ ದಾನ ಮಾಡ್ತಾರೆ. ಇಂಡ್ಯಾದಲ್ಲಿ ಏನೋ ಅನ್ಫಾರ್ಚುನೇಟ್ ಅಂದರೆ, ಭಾಳ ದೃಷ್ಟಕ್ಕಂದರೆ ಜೀವಂತ ಇರುವ ವ್ಯಕ್ತಿಗಳೇ ದಾನ ಮುಂದೆ ಬರೋದು. ಇದರ ಇದು ಒಂದು ಅಜ್ಞಾನ ನಮ್ಮ ಜಗ ಅಜ್ಞಾನ ಇರೋದ್ರಿಂದ ಅದು ಮರಣ ನಂತರ, ಅದರಿಂದ ಡೊನೇಷನ್ ಜಾಸ್ತಿ ಆಗ್ತಿಲ್ಲ. ಸೊ ಮುಂದೆ ಬರ್ತಾ ಬರ್ತಾ ಇವಾಗ ಅದು ಚೇಂಜ್ ಆಗ್ತಾ ಇದೆ. ತಮಿಳ್ನಾಡಲ್ಲಿ ಇವಾಗ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಮರಣ ನಂತರ ಆರ್ಗನ್ ಡೊನೇಷನ್ಸ್ ಎಲ್ಲ ಅವ್ರು ಭಾಳ ಮುಂದೆ ಇದ್ದಾರೆ. ಇವಾಗ ಕರ್ನಾಟಕ ಕೂಡ ನಮ್ಮ SDM ಹಾಸ್ಪಿಟಲಲ್ಲಿ ರೀಸೆಂಟಾಗಿ ಒಂದು ತಿಂಗಳಲ್ಲಿ ನಾವು ಎರಡು ಡೊನೇಷನ್ ಆದವು ಲಾಸ್ಟ್ ಮಂತಲ್ಲಿ, ಜುಲೈಯಲ್ಲಿ. ಸೊ ಅವರು ಎಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಮುಂದೆ ಬಂದು ಅದನ್ನ ಮಾಡೋದು ಭಾಳ ದೊಡ್ಡ ಕೆಲಸ. ಸೊ ಅವ್ರಿಗೆಲ್ಲ ನಾವು ತುಂಬ ಸಿರುಣೆ ಆಗಿರಬೇಕು. ಸೊ ಎಲ್ಲ ಕಡೆ ಅದು ಇವಾಗ ಡಾಕ್ಟರ್ ಮಹೇಶ್ ಬೆನ್ನಿಕಲ್ ಅವರು ಇದೊಂದು ಆಂದೋಲನವಾಗಿ ರೂಪುಗೊಳ್ಬೇಕು ಅಂದರೆ ಮಾತ್ರ, ಯಾಕಂದ್ರೆ ಜನರಿಗೆ ಹೆಚ್ಚು ಅರಿವು ಬರ್ತದೆ, ಆವಾಗ ಎಷ್ಟೋ ಜನಕ್ಕೆ ಸಹಾಯ ಆಗ್ತದೆ. ಅದೇ ನೀವು ಸರ್, ಇದು ಒಂದು ಕಿಡ್ನಿ ಇದ್ದವ್ರು ಎಷ್ಟು ವರ್ಷ ಬದುಕ್ಬೋದು ಸರ್? ಸುಮಾರಾಗಿ ಜೀವಂತ ಕಿಡ್ನಿ ಕೊಟ್ಟಿರ್ತಾರ ಅಥವಾ ಡ್ಯಾಮೇಜ್ ಆಗಿರ್ತದೆ ಒಂದೇ ಕಿಡ್ನಿ ಮೇಲೆ ಜೀವನ ನಡೆಸ್ತಾ ಇರ್ತಾರ, ಅವ್ರು ಸುಮಾರಾಗಿ ಎಷ್ಟು ವರ್ಷ ತಾನೇ ದಾನ ಮಾಡೋರ ತಗೊಂಡವ್ರು ಹೇಳ್ತಿದ್ರ ನೀವು? ಇಲ್ಲ, ದಾನ ಮಾಡಿದವರು. ದಾನ ಮಾಡಿದವರು ಅವ್ರು ಸಹಜವಾಗಿ ಜೀವನ ನಡೆಸಬಹುದು, ಆ ಥರ ಏನೂ ಅವ್ರಿಗೆ ತೊಂದರೆ ಆಗೋದಿಲ್ಲ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಎಷ್ಟು ವರ್ಷ ಬದುಕಬಹುದು ಸರ್? ಅಲ್ಲ, ಅವರು ಇಲ್ಲಿವರೆಗೆ ಅವರ ಕಿಡ್ನಿ ಚೆನ್ನಾಗಿರುತ್ತೆ ಅಲ್ಲಿವರೆಗೆ ಬರ್ತಾರೆ. ತಗೊಂಡು 10-15 ವರ್ಷ ಬದುಕ್ತಾರೆ. ಧನ್ಯವಾದಗಳು, ತುಂಬ ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು. ಹಲೋ, ನಮಸ್ಕಾರ ಸರ್. ನಮಸ್ತೆ ರೀ. ಹಾ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ವೈದ್ಯಕೀಯ ಕ್ಷೇತ್ರದಲ್ರಿ ಗೋಲ್ಡನ್ ಅವರ್ಸ್ ಅಂತ ಹೇಳಿ ಒಂದು ಶಬ್ದ ಯೂಸ್ ಮಾಡ್ತೀವಿ, ಹಾಗಾಗಿ ಬಹು ಅಂಗಾಂಗದಲ್ಲಿ ಯಾವುದು ಗೋಲ್ಡನ್ ಅವರ್ಸ್ ರೀ ಅಂತ ಹೇಳ್ಬೋದ್ರಿ? ಅಂದ್ರೆ ಮರಣದ ನಂತರ ಮಾಡುವ ಅಂಗಾಂಗದಾನಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಒಳ್ಳೆ ಪ್ರಶ್ನೆ ಇದು ಆಕ್ಚುಲಿ. ಸೊ ನಾವು ಏನು, ನಾವು ಹಾರ್ಟ್ ತಗೊಂತೀವಲ್ಲ, ಹಾರ್ಟ್ಗೆ ಗೋಲ್ಡನ್ ಅವರ್ ಅಂದ್ರೆ ಮೊದಲೇ 4 hours ಫಸ್ಟ್ ನಾ 4 hours ಅಲ್ಲಿ ಅದನ್ನ ತಗೊಂಡು ಬೇರೆ ವ್ಯಕ್ತಿಗೆ ಹಾಕ್ಬೇಕು. ನಾವು ಬಹಳ ವರ್ಕ್ ಮಾಡಿದ್ರೆ ಅದು ಉಪಯೋಗ ಆಗೋದಿಲ್ಲ. ಲಿವರ್ ತಗೊಂಡ್ರೆ 4-6 hours, ಮೇಧೋಜೀರಕ ತಗೊಂಡ್ರೆ 8-10 hours, ಕಿಡ್ನಿ 24 hours ನಾವು ಹೊರಗಿಡ್ಬೋದು. ಹೊರಗಿಟ್ಟು ಸೊ ಇದು ಗೋಲ್ಡನ್ ಅವರ್ಸ್. ಈ 24 hours ಒಳಗೆ ಕಿಡ್ನಿ ಒಳಗೆ ನಾವು ತೆಗೆದು ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಹಾಕ್ಬೇಕು. ಸೊ ಅದು ಗೋಲ್ಡನ್ ಅವರ್ಸ್. ಬೇರೆ ಬೇರೆ ಅಂಗಕ್ಕೆ ಬೇರೆ ಬೇರೆ ಗೋಲ್ಡನ್ ಅವರ್ಸ್ ಇದೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಒಳ್ಳೆ ಪ್ರಶ್ನೆ ಕೇಳಿದಿರ. ಮತ್ತೊಂದು ಕರೆ, ಕೊನೆಯ ಕರೆ. ಹಲೋ, ನಮಸ್ಕಾರ, ಹೇಳಿ. ಅಂಗಾಂಗ ದಾನ ಕುರಿತಂತೆ ಡಾಕ್ಟರ್ ಮಹೇಶ್ ಬೆನ್ನಿಕಲ್ ಅವರಿದ್ದಾರೆ. ದೇಹ ದಾನ ಮಾಡ್ಬೇಕಂದ್ರೆ ಯಾರನ್ನ ಹೋಗಿ ಭೇಟಿ ಮಾಡ್ಬೇಕು ಸರ್? ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋಗ್ಬೇಕಾ ಅಥವಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗ್ಬೇಕಾ? ಇದರಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಒಂದು PRO ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಅಂತ ಇರ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಅದಕ್ಕೆ ದೇಹದಾನ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಒಳ್ಳೆಯದಾಗಲಿ. ಮತ್ತೊಂದು ಕೊನೆ ಕರೆ ತೆಗೆದುಕೊಳ್ಳಕ್ಕೆ ಸಾಧ್ಯ ನೋಡೋಣ. ಹಲೋ, ಹೇಳಿ. ನಮಸ್ಕಾರ. ಹಲೋ, ಬೇಗ ಹೇಳಿ. ಅಂಗಾಂಗ ದಾನ ಕುರಿತಂತೆ ಡಾಕ್ಟರ್ ಬೆನ್ನಿಕಲ್ ಅವರಿದ್ದಾರೆ. ಹಲೋ ರೀ, ಹೇಳಿ. ಐನಾಪುರದಿಂದ ಅತ್ನಿ ತಾಲೂಕು ಮಾತಾಡ್ದು ರೀ. ಆಪರೇಷನ್ ಆದ್ರೆ ನಡೀತದನ್ರಿ ದಾನ ಮಾಡಕ್? ಏನ್ ದಾನ ಮಾಡ್ಬೇಕಂತಿದೆ? ನಾವೇನ್ರಿ ಒಂದ್ ಸ್ವಲ್ಪ ಕಿಡ್ನಿ ರೀ. ಹ್ಞೂ, ನಾ ಹೇಳ್ದಂಗೆ ನೀವು ಜೀವಂತವಾಗಿರುವಾಗ ಏನಾದರೂ ದಾನ ಮಾಡ್ಬೇಕಂದ್ರೆ ಕೆಲವೊಂದು ಕಾಯಿಲೆಗಳಿದ್ರೆ ಕೊಡ, BP ಶುಗರ್ ಇದ್ರೆ ಕೊಡಕ್ಕೆ ಬರೋದಿಲ್ಲ. ಆ ಥರ ಎಲ್ಲ ಟೆಸ್ಟ್ ಮಾಡ್ತೀವಿ. ನೀವು ಏನಾದರೂ ಆಪ್ರೇಷನ್ಗಾಗಿದ್ರೆ ಕೊಡ್ಬೋದು, ಬಟ್ ಅದನ್ನು ನಾವು ಟೆಸ್ಟ್ ಮಾಡಿ ಏನೂ ಇಲ್ಲ ಅಂದರೆ ನೀವು ಕೊಡ್ಬೋದು ಅಂಗಾಂಗಗಳು. ನಮಸ್ಕಾರ. ಡಾಕ್ಟರ್ ಮಹೇಶ್ ಬೆಣ್ಣಿಕಾಳ್ ಅವರು ಇಲ್ಲಿ ತನಕ ತುಂಬ ವಿಸ್ತೃತ ಮಾಹಿತಿ ನೀಡಿದಿರಿ. ಈಗ ಜೀವಂತ ದಾನ ಮಾಡೋದಕ್ಕಿಂತ ಆಮೇಲೆ ಮರಣಾನಂತರ ದಾನ ಮಾಡೋದು ಶ್ರೇಷ್ಠವಾದಂಥದ್ದು. ವಿಶೇಷವಾಗಿ ಆಕ್ಸಿಡೆಂಟ್ ಅಂತಾರ ಆದಾಗ ದಾನ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಗೋಲ್ಡನ್ ಅವರ್ಸ್. 4-5 hours ಮಾಡಲಿಕ್ಕೆ ಸಾಧ್ಯ ಆದರೆ ಎಷ್ಟೋ ಅಂಗಾಂಗಗಳು ದಾನ ಮಾಡ್ಬೋದು, ಎಷ್ಟೋ ಜನರಿಗೆ ಸಹಾಯ ಆಗುತ್ತೆ. ಬಟ್ ಸಂಬಂಧಿಕರು ದುಃಖದ ಒಳಗಿರ್ತಾರೆ, ಅಂಥ ಸಮಯದಲ್ಲಿ ಅವರು ಧೈರ್ಯ ಮಾಡಿ ಇದನ್ನ ಕೆಲಸ ಮಾಡಬೇಕು. ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಸ್ವಾಗತಾರ್ಹ. ಈ ರೀತಿ ಒಟ್ಟಾರೆ ಅಂಗಾಂಗ ದಾನಗಳ ಕುರಿತಂಥ ಮಾಹಿತಿ ಜಾಸ್ತಿ ಜನರು ಸಿಗಲಿ ಅಂತ ಆಶೆ ಮಾಡ್ತಾ, ಈ ಇಲ್ಲಿ ತನಕ ಅಂಗಾಂಗ ದಾನ ಮಹತ್ವ ಕುರಿತಂತೆ ಮಹೇಶ್ ಬೆಣ್ಣಿಕಾಳ್ ಅವರಿಂದ ನಾವು ಮಾಹಿತಿ ತೆಗೆದುಕೊಂಡ್ವಿ. ಮಹೇಶ್ ಬೆಣ್ಣಿಕಾಳ್ ಅವರು ಸೋಮವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 08-36-24-77-07-1 SDM ಆಸ್ಪತ್ರೆ. ಯಾವುದೇ ಒಂದು ವಿಚಾರಣೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 08-36-24-77-77 ಈ ನಂಬರ್ಗೆ ಕರೆ ಮಾಡಿ. ಈ ವಾರದ ಪ್ರಶ್ನೆ ದಯವಿಟ್ಟು ಕೇಳಿ. ಮೆದುಳು ನಿಷ್ಕ್ರಿಯಗೊಂಡು ಮರಣ ಹೊಂದಿದ ವ್ಯಕ್ತಿ ಯಾವ್ಯಾವ ಅಂಗಗಳನ್ನು ದಾನ ಮಾಡಬಹುದು? ಮತ್ತೊಮ್ಮೆ ಕೇಳಿ, ಮೆದುಳು ನಿಷ್ಕ್ರಿಯಗೊಂಡು ಮರಣ ಹೊಂದಿದ ವ್ಯಕ್ತಿ ಅಂದರೆ ಬ್ರೈನ್ ಡೆಡ್ ಆದಂಥ ವ್ಯಕ್ತಿ ಯಾವ್ಯಾವ ಅಂಗಾಂಗಗಳನ್ನು ದಾನ ಮಾಡಬಹುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. 5800009. ಕಾರ್ಯಕ್ರಮದ ನಂತರ 10 ದಿನಗಳೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಜುಲೈ 26ನೇ ತಾರೀಕು ಕೇಳಿದಂಥ ಪ್ರಶ್ನೆ, ಸ್ಥೂಲಕಾಯವನ್ನು ತಡೆಗಟ್ಟಲು ಯಾವ ವಯಸ್ಸಿನಿಂದ ಪ್ರಾರಂಭಿಸಬೇಕು? ಸರಿಯಾದ ಉತ್ತರ, ಸ್ಥೂಲಕಾಯವನ್ನು 5ನೇ ವಯಸ್ಸಿನಿಂದನೇ ನಾವು ತಡೆಯಲಿಕ್ಕೆ ಪ್ರಾರಂಭಿಸಬೇಕು. ಬಹುಮಾನ ಗಳಿಸಿದಂಥವರು ಸರಿಯಾಗಿ ಉತ್ತರ ಬರೆದು ಶ್ರೀ ಹೇಮನ್ಗೌಡ ಕೆ ಪಾಟೀಲ್, ಬುಡ್ರಕಟ್ಟಿ ಮುಕಾಂ, ತಾಲೂಕು ಬೈಲಹೊಂಗಲ್, ಜಿಲ್ಲಾ ಬೆಳಗಾಂ. ಹೇಮನ್ಗೌಡ ಅವರಿಗೆ ಧನ್ಯವಾದಗಳು ಮತ್ತು